ಅದಕ್ಕೆ ಒಂದು ಪ್ರಯೋಗದ ಮೂಲಕ ಅಥವಾ ಅದನ್ನ ಮಾಡಲಿಕ್ಕೆ ಒಂದು ನಮ್ಗೆ ಕಲಿಸಿದ್ದು ಪ್ರೇರಣೆ ಅದು ಕೊರೋನಾ ಅಂತ ಹೇಳ್ಬೋದು. ಹಾಗಾಗಿ ಕೊರೋನಾ ಎಷ್ಟೇ ಕಷ್ಟಗಳನ್ನು ಕೊಟ್ಟಿದ್ರು ಕೂಡ ನಿಜವಾಗಿ ಅದೊಂದು ಒಳ್ಳೆಯ ದಾರಿಯನ್ನ ದಾರಿದೀಪವನ್ನ ನಮ್ಗೆ ಹೆಂಗಳೆಯರಿಗೆ ಅಂತೂ ಮಾಡಿದೆ ಅಂತ ಹೇಳಿಕೆ ಖುಷಿ ಪಡ್ತೇನೆ. ಸಾಮಾನ್ಯವಾಗಿ ಕೈತೋಟ ಅಂದ ತಕ್ಷಣ ಎಲ್ರಿಗೂ ಅರ್ಥ ಆಗ್ತದೆ, ಈ ಪೌಷ್ಟಿಕ ಕೈತೋಟ ಅಂದ್ರೆ ಏನು, ಅಪೌಷ್ಟಿಕ ಎನ್ನುವುದರ ಒಂದು ವಿಶೇಷತೆ ಏನು? ಕೈತೋಟ ಅಂದ್ರೆ ಅದರಲ್ಲಿ ಎಲ್ಲದೂ ಇರ್ಬೋದು, ಹೂವಿನ ಗಿಡಗಳಿರ್ಬೋದು, ಹಣ್ಣಿನ ಗಿಡಗಳಿರ್ಬೋದು, ಎಲ್ಲದೂ ಇರ್ಬೋದು. ಆದ್ರೆ ಪೌಷ್ಟಿಕ ಕೈತೋಟ ಅಂದ್ರೆ ಹೆಚ್ಚಾಗಿ ತರಕಾರಿ ಅಂದ್ರೆ ನಮ್ಮ ಅಡುಗೆ ಮನೆಗೆ ಸಂಬಂಧಪಟ್ಟಂತಹ ಅಂಶಗಳಿರುವಂತಹ ಗಿಡಗಳು ಅದರಲ್ಲಿ. ಹಾಗೇನೆ ಈ ಗಿಡಗಳನ್ನ ನಮ್ಗೆ ನೆಡ್ಲಿಕ್ಕೆ ಹೇಗೆ ಪ್ರೇರಣೆ ಆಯ್ತು ಅಂದ್ರೆ, ನಮ್ಮ ಹತ್ತಿರದಲ್ಲೇ, ನಾವಿಲ್ಲಿ ಚೇರ್ಕಾಡಿಯವರು, ನಾವಿಲ್ಲಿ ಹತ್ತಿರದಲ್ಲೇ ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಅಲ್ಲಿಂದ ಅದು ಇನ್ನೂ ಒಂದು ಹೇಳ್ಬೇಕಂದ್ರೆ, ನಮ್ಮ ಸಮೃದ್ಧಿ ಮಹಿಳಾ ಮಂಡಳಿಯು ಸ್ವಚ್ಛ ಭಾರತ ಸಮ್ಮರ್ ಇಂಟರ್ನ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಪ್ರಥಮ ಬಹುಮಾನವನ್ನು ಪಡೆದು ಡೆಲ್ಲಿಯಲ್ಲಿ ಮೋದಿಜಿಯವರ ಕೈಯಿಂದ ಪ್ರಶಸ್ತಿಯನ್ನು ಪಡೆದಂತಹ ಒಂದು ತಂಡ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೇನೆ. ತಡವಾಗಿ ಆದರೂ ಅಭಿನಂದನೆಗಳು. ಖಂಡಿತ. ಹಾಗಾಗಿ ಆ ನಿಟ್ಟಿನಲ್ಲಿ ನಮ್ಮ ಒಂದು ಮಹಿಳಾ ಮಂಡಳಿಯ ಬಗ್ಗೆ ಎಲ್ಲರಿಗೂ ತುಂಬಾ ಒಂದು ಖುಷಿ ಸಂತೋಷ, ಇವರು ಏನು ಕೊಟ್ಟರು ಮಾಡ್ತಾರೆ ಎನ್ನುವುದು ಒಂದು ಎಲ್ಲರಿಗೂ ಆ ಒಂದು ನಂಬಿಕೆ ಇತ್ತು. ಹಾಗಾಗಿ ನಮ್ಮ ಒಂದು ಸಮೃದ್ಧಿ ಮಹಿಳಾ ಮಂಡಲವನ್ನ ಆಯ್ಕೆ ಮಾಡಿಕೊಂಡು ಬ್ರಹ್ಮಾವರ ಕೃಷಿ ವಿಜ್ಞಾನ ಕೇಂದ್ರದವರು ಪೌಷ್ಟಿಕ ಕೈತೋಟವನ್ನ ಮಾಡಬಲ್ಲೀರಾ ಅಂತ ನಮಗೊಂದು ಸವಾಲು ಕೊಟ್ರು. ಹಾಗೇನೆ ನಾವು ಒಂದು ಮೀಟಿಂಗ್ ಕರೆದು ಖಂಡಿತ ಯಾಕೆ ಮಾಡಬಾರ್ದು, ಈ ನಿಟ್ಟಿನಲ್ಲಿ ಆಲೋಚನೆ ಮಾಡಿದ್ದು ಮನಸ್ಸಲ್ಲಿದ್ದದ್ದು ಎಲ್ಲ ಹೌದು, ಆ ಕನಸನ್ನ ನನಸು ಮಾಡ್ಲಿಕ್ಕೆ ಅವರು ನಮ್ಗೆ ಸಹಕಾರ ಕೊಡ್ತಾರೆ ಅಂತಿದ್ರೆ ಯಾಕೆ ಆಗ್ಬಾರ್ದು ಅಂತ ನಾವು ಆಲೋಚನೆ ಮಾಡಿದ್ವಿ. 25 ಜನರ ಒಂದು ತಂಡವನ್ನ ಮಾಡಿಕೊಂಡು ನಾವು ಕೃಷಿ ವಿಜ್ಞಾನ ಕೇಂದ್ರದವರಿಗೆ ನಾವು ರೆಡಿ ಅಂತ ಹೇಳಿದ್ವಿ. ಆಗ ಅವರು ನಮ್ಗೆ ಇನ್ನು ಕೇವಲ 15 ದಿನಗಳಲ್ಲಿ ನಾವು ನಿಮ್ಗೆ ಬೇಕಾದಂತಹ ತರಕಾರಿ ಗಿಡಗಳನ್ನ ಪ್ರೋಟ್ರೇಯಲ್ಲಿ ಒಂದು ಬೆರಳಷ್ಟುದ್ದದ ಅಂದ್ರೆ ಒಂದು ಅರ್ಧ ಫೀಟಿನ ಗಿಡಗಳನ್ನ ನಾವು ಮಾಡಿ ರೆಡಿ ಮಾಡಿ ನಿಮ್ಗೆ ಕೊಡ್ತೇವೆ, ಯಾವ ಯಾವ ಗಿಡಗಳು ಬೇಕು ಹೇಳಿ ಅಂತ ಹೇಳಿದ್ರು. ಒಬ್ಬೊಬ್ರು ಬದನೆ ಹೇಳಿರ್ಬೋದು, ಒಬ್ರು ಬೆಂಡೆ ಹೇಳಿರ್ಬೋದು, ಒಬ್ರು ಹಾಗಲಕಾಯಿ ಹೇಳಿರ್ಬೋದು, ಮಟ್ಟುಗುಳ್ಳ ಬೇಕಂತ ಹೇಳಿರ್ಬೋದು, ಹಾಗೇನೆ ಪಂಪ್ಕಿನ್, ಸಿಹಿಗುಂಬಳ, ಗುಂಬಳ, ಹೀಗೆ ಬೇರೆ ಬೇರೆ ಯಾರಿಗೆ ಯಾವ್ದು ಇಷ್ಟನೋ ಆ ಗಿಡಗಳನ್ನೆಲ್ಲ ಹೇಳಿದ್ವಿ. ಆಶ್ಚರ್ಯ ರೀತಿಯಲ್ಲಿ 15 ದಿನಗಳಲ್ಲಿ ನಾವು ಹೇಳಿದ ಎಲ್ಲ ಗಿಡಗಳನ್ನ ರೆಡಿ ಮಾಡಿಕೊಂಡು ಅವರು ನಮ್ಮ ಮಹಿಳಾ ಮಂಡಳಿಯಲ್ಲಿ ರೆಡಿ ಇದ್ರು. ಇದನ್ನ ಮುಂದುವರಿಸುವುದಕ್ಕಿಂತ ಮೊದಲು ಈ ಪ್ರೋಟ್ರೇಯ ಬಗ್ಗೆ ನಮಗೆ ಪ್ರಶ್ನೆಯನ್ನ ಕೇಳಬೇಕು. ಏನು ಅನುಕೂಲತೆ ಇದೆ ಪ್ರೋಟ್ರೇಯಲ್ಲಿ? ಸಾಮಾನ್ಯವಾಗಿ ನೇರವಾಗಿ ಬಿತ್ತನೆ ಮಾಡುವುದಕ್ಕೂ ಈ ಪ್ರೋಟ್ರೇಯಲ್ಲಿ ಗಿಡವನ್ನು ಅಭಿವೃದ್ಧಿಪಡಿಸಿ ನಾಟಿ ಮಾಡುವುದಕ್ಕೂ ಏನ್ ವ್ಯತ್ಯಾಸ ಕಾಣುತ್ತದೆ? ಪ್ರೋಟ್ರೇಯಲ್ಲಿ ನಾವು ಕೋಕೋಪೀಟ್ ಅನ್ನ ಹಾಕಿ ಅದರಲ್ಲಿ ಸೀಡ್ ಗಳನ್ನ ಹಾಕ್ತೇವೆ. ಅದು ಮಾಯಿಶ್ಚರ್ ಹಿಡಿದಿಟ್ಟುಕೊಂಡು ಬೀಜ ಮೊಳಕೆ ಬರಲಿಕ್ಕೆ ತುಂಬಾ ಅನುಕೂಲ ಆಗ್ತದೆ. ಹಾಗೇನೆ ಒಂದು 2 ದಿನಕ್ಕೊಮ್ಮೆ ತೇವಾಂಶ ನೋಡಿಕೊಂಡು 2 ಅಥವಾ 3 ದಿನಕ್ಕೊಮ್ಮೆ ಅದಕ್ಕೆ ನೀರು ಹಾಕಿದ್ರೆ ಸಾಕು. ಅದೇ ನಾವು ನೆಲದಲ್ಲಿ ಬೀಜವನ್ನ ನೇರವಾಗಿ ಬಿತ್ತನೆ ಮಾಡಿದ್ರೆ ಅದು ಹೆಚ್ಚಾಗಿ ಇರುವೆ ತಿಂದು ಹೋಗ್ತದೆ. ಹಾಗೇನೆ ನೀರು ಕೆಲವೊಂದು ಬೀಜಗಳಿಗೆ ಸಿಗುವುದಿಲ್ಲ, ಸಾಕಾಗುವುದಿಲ್ಲ, ಮತ್ತೆ ಆಳವಾಗಿ ಊರಿ ಇರ್ತೇವೆ ಅಥವಾ ಮೇಲ್ಬದಿಯಲ್ಲಿ ಊರಿ ಅದು ನೀರು ಕೊಡುವಾಗ ತೊಳ್ಕೊಂಡು ಹೋಗ್ತದೆ. ಹೀಗೆಲ್ಲ ನಾನಾ ರೀತಿಯ ತೊಂದರೆಗಳುಂಟಾಗಿ ಆ ಗಿಡ ಮೊಳಕೆ ಬರುವುದಿಲ್ಲ. ಅದೇ ಪ್ರೋಟ್ರೇಯಲ್ಲಿ ಆದ್ರೆ ಹೆಚ್ಚು ಆಳ ಇರುವುದಿಲ್ಲ, ಅದು 1 ಇಂಚಿನಷ್ಟು ಮಾತ್ರ ಹೊಂಡ ಇರ್ತದೆ. ಅದರಲ್ಲಿ ಬಿತ್ತನೆ ಮಾಡಿದ ಮೇಲೆ ಅದು ತನ್ನ ತಾನೇ ಮೊಳಕೆ ಒಡೆದು ಒಳ್ಳೆಯ ಗಿಡಗಳಾಗಿ ನಮ್ಗೆ ಸಿಗ್ತದೆ. ತುಂಬಾ ಸುಲಭ ಆಗ್ತದೆ, ರೂಟ್ ಬಂದಿರ್ತದೆ, ರೂಟ್ ಬಾಲ್ ಬಂದಿರ್ತದೆ, ಅದನ್ನ ಹಾಗೆ ತೆಗೆದು ಗಿಡವನ್ನ ಏನು ಪೆಟ್ಟಾಗದ ಹಾಗೆ ರೀತಿಯಲ್ಲಿ ನಮ್ಗೆ ಗಿಡವನ್ನ ನೆಡ್ಲಿಕ್ಕೆ ಸಹಾಯ ಆಗ್ತದೆ. ಸರಿ, ಈಗ ಇದನ್ನ ಮುಂದುವರಿಸಿ ಈಗ KVK ಅವರು ಪ್ರೋಟ್ರೇಯಲ್ಲಿ ಗಿಡವನ್ನ ಸಿದ್ಧ ಮಾಡಿ ನಿಮ್ಗೆ ಕೊಟ್ಟರು, ಅದನ್ನು ಒಂದು ಸಣ್ಣ ಕಾರ್ಯಕ್ರಮ ಮಾಡಿ ನಮ್ಗೆ ಆ ಗಿಡವನ್ನ ವಿತರಣೆ ಮಾಡಿದ್ರು. ಅದನ್ನೆಲ್ಲರೂ ಕೂಡ ನಾವು ತಕೊಂಡೋಗಿ ತುಂಬಾ ಖುಷಿಯಿಂದ ನೆಟ್ಟೆವು. ಬರೀ ನೆಟ್ರೆ ಸಾಕ, ನಡುವ ಒಂದು ಹಂತದ ಉತ್ಸಾಹ ಕೊನೆ ತನಕ ಇರಬೇಕು ಎನ್ನುವ ಒಂದು ನಿಟ್ಟಿನಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ಒಂದು ವಾಟ್ಸಪ್ ಗ್ರೂಪ್ ಮಾಡಿದ್ರು, ನ್ಯೂಟ್ರಿ ಗಾರ್ಡನ್ ಅಂತ. ಆ ಗ್ರೂಪಿಗೆ 25 ಜನ ಮಹಿಳೆಯರನ್ನು ಹಾಗೂ ಅದರಲ್ಲಿ ನಾನಾ ವಿಜ್ಞಾನಿಗಳನ್ನು ಕೂಡ ಅದರಲ್ಲಿ ಅದರಲ್ಲಿ ಸೇರಿಸಿದ್ರು. ಶಿವಮೊಗ್ಗದ ಕೆವಿಕೆಯವರನ್ನು ಕೂಡ ಅದರಲ್ಲಿ ಸೇರಿಸಿದ್ರು. ಯಾಕೆಂತ ಹೇಳಿದ್ರೆ ನಮ್ಗೆ ಏನಾದ್ರೂ ಸಮಸ್ಯೆ ಬಂದ್ರೆ ಆ ಸಮಸ್ಯೆಗೆ ಪರಿಹಾರವನ್ನು ಕೂಡ ಅವರು ಹೇಳ್ತಾರೆ. ಯಾವ ರೀತಿ ಗೊಬ್ಬರ ನೀಡಬೇಕು, ಯಾವ ರೀತಿ ಸ್ಪ್ರೇ ಏನಾದ್ರೂ ಬೇಕಾ, ಈ ನಿಟ್ಟಿನಲ್ಲಿ. ಹಾಗೆ ಪ್ರತಿ ಒಂದು ಗಿಡವನ್ನ ನೆಟ್ಟು ನಾವು ಸೆಲ್ಫಿ ತೆಗೆದು ಆ ಗ್ರೂಪಿಗೆ ಹಾಕ್ಬೇಕಿದ್ದಿತ್ತು. ಹಾಗೆ ಭಾರಿ ಉತ್ಸಾಹದಿಂದ ನಾವು ಹಾಕಿದ್ವಿ. ಹಾಗೇನೆ 4 ಎಲೆ ಬಂದ ಕೂಡ್ಲೆ ಮತ್ತೆ ಪುನಃ ನಾವು ಫೋಟೋ ಹಾಕ್ಲಿಕ್ಕಿತ್ತು, ಹಾಕಿದ್ವಿ. ಆಗ ನಮ್ಗೆ ನಮ್ಮೊಂದಿಗೆ ಒಂದು ಪೈಪೋಟಿ, ಅವಳ ಗಿಡ ಚಂದ ಬರ್ತಾ ಇದೆ, ನಂದು ಬರಬೇಕು ಹೇಳುವ ದೃಷ್ಟಿಯಿಂದ ನಾವು ಒಂದಿಷ್ಟು ಗೊಬ್ಬರ ನೀಡುದು. ಅಂದ್ರೆ ನಾವೆಲ್ಲ ಹೈನುಗಾರಿಕೆ ಇರುವಂತವರೇ, ಹಾಗಾಗಿ ದನದ ಸಗಣಿಯನ್ನ ಹಾಕುವಂತದ್ದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗೊಬ್ಬರವನ್ನ ನೀಡುವಂತದ್ದು, ಒಟ್ಟಿನಲ್ಲಿ ನಮ್ಮ ಗಿಡ ಚಂದ ಬರಬೇಕು, ಬೇಗನೆ ನಮ್ಗೆ ತರಕಾರಿ ಆಗ್ಬೇಕು ಹೇಳುವ ನಿಟ್ಟಿನಲ್ಲಿ. ಹಾಗೆ ಮೊದಲ ಫ್ಲವರ್ ಬಂದಾಗ, ಅದರಲ್ಲಿ ಬೆಂಡೆಯಲ್ಲಿ ಹೂ ಬಂದಾಗ ಅದರೊಟ್ಟಿಗೆ ಫೋಟೋ ತೆಗೆಯುವಂತದ್ದು, ವಿಡಿಯೋ ಮಾಡುವಂತದ್ದು 1 ನಿಮಿಷದ್ದು, ಹೀಗೆಲ್ಲ ಮಾಡಿ ಹಾಕಿದ್ವಿ. ಹಾಗೆ 25 ಜನಕ್ಕೆ 25 ಜನ ಕೂಡ ಯಾರೇ ಹಿಂದೆ ಬೀಳದೆ ನಾವು ನಮ್ಮ ಪೌಷ್ಟಿಕ ಕೈತೋಟವನ್ನ ತುಂಬಾ ಉಮೇದಿನಿಂದ ಮಾಡಿದ್ವಿ. ಈಗ ಮನೆಯ ಅಂಗಳದಲ್ಲಿ ಒಂದಿಷ್ಟು ಪೌಷ್ಟಿಕ ಕೈತೋಟವನ್ನು ಮಾಡುವಂತಹದ್ದು ಮತ್ತೆ ಇದ್ರೆ ಅವಕಾಶ ಇಲ್ಲದಂತವರು ತಾರಸಿಯ ಮೇಲೂ ಕೂಡ ಪ್ರಯತ್ನ ಪಟ್ಟಿರಬಹುದು, ಈ ಎರಡು ಭಿನ್ನತೆಯ ಬಗ್ಗೆ ಹೇಳಿ. ಹೌದು, ಮನೆಯ ಸುತ್ತಮುತ್ತಲು ಬಿಸಿಲು ಬೀಳುವ ಜಾಗದಲ್ಲಿ ಗಿಡಗಳನ್ನ ನಟ್ವಿ. ಹಾಗೇನೆ ತುಂಬಾ ಜನ ನಮ್ಗೆ ಜಾಗ ಇಲ್ಲ, ಬಿಸಿಲು ಬೀಳುವ ಜಾಗ ಇಲ್ಲ, ತೆಂಗಿನ ಮರದ ಅಡಿ ಇದೆ, ಹೀಗೆಲ್ಲ ಮಾವಿನ ಮರ ಇದೆ, ಏನ್ ಮಾಡುದು ಅಂತ. ಅದಕ್ಕೂ ಕೂಡ ಕೃಷಿ ವಿಜ್ಞಾನ ಕೇಂದ್ರದಿಂದ ತುಂಬಾ ಮಾರ್ಗದರ್ಶನವನ್ನ ನೀಡಿದ್ರು. ಟೆರೆಸ್ ಮೇಲೆ ಕೃಷಿ ಮಾಡಿ ಅಥವಾ ಬಿಸಿಲಿರುವ ಜಾಗದಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಗೋಣಿ ಚೀಲಗಳಲ್ಲಿ ಗಿಡವನ್ನ ನೆಟ್ಟು ನೀವು ಮಾಡಬಹುದು ಅಂತ ಮಾಹಿತಿ ನೀಡಿದ್ರು. ಹಾಗೆ ಅದಕ್ಕೆ ವ್ಯತ್ಯಾಸ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗ್ತದೆ ಟೆರಿಸ್ ಮೇಲೆ, ಅಂದ್ರೆ ಮಣ್ಣನ್ನು ಹೊತ್ಕೊಂಡು ಹೋಗುವಂತದ್ದು, ನೀರು ಕೊಡುವಂತದ್ದು ಇವೆಲ್ಲ ಕಷ್ಟ ಆಗ್ತದೆ. ಆದ್ರೆ ಬೇರೆ ಎಲ್ಲೂ ಜಾಗ ಇಲ್ಲದಿರುವಾಗ ಅದು ಒಂಥರ ಖುಷಿ ಕೊಡುತ್ತೆ, ಹಾಗಾನೆ ವ್ಯಾಯಾಮ ಕೂಡ ಕೊಡುತ್ತೆ ಅದು. ಹಾಗಾಗಿ ಅದರಲ್ಲಿ ಕೂಡ ನಾವು ತುಂಬಾ ಉತ್ಸಾಹದಿಂದ ನಾನು ಮಾಡಿಯೇ ಮಾಡ್ತೇನೆ ಎನ್ನುವ ದೃಷ್ಟಿಯಿಂದ ಮಾಡಿದ್ರೆ ಅದರಲ್ಲೂ ಕೂಡ ಸಕ್ಸಸ್ ಆಗಬಹುದು ಅಂತ ನನ್ನ ಫ್ರೆಂಡ್ಸೇ ಅದನ್ನ ಮಾಡಿ ತೋರಿಸಿದ್ದಾರೆ. ಹಾಗೇನೆ ನೆಲದಲ್ಲಿ ಮಾಡಿದ್ರು ಕೂಡ ಕೆಲವೊಂದು ಡ್ರಾಬ್ಯಾಕ್ಗಳಿದೆ, ಯಾಕಂದ್ರೆ ಅಲ್ಲಿ ಹೆಗ್ಗಣ ಬರುವಂತದ್ದು, ಅದನ್ನ ಕಟ್ ಮಾಡುವಂತದ್ದು, ಮೊಲ ಬಂದು ಚಿಗುರುಗಳನ್ನ ತಿನ್ನುವಂತದ್ದು, ನವಿಲು ಬಂದು ಅಲಸಂಡೆಯನ್ನೆಲ್ಲ ಕಟ್ ಮಾಡಿ ತಿಂದು ಹೋಗುವಂತದ್ದು, ಹೀಗೆಲ್ಲ ಅದರಲ್ಲೂ ಕೂಡ ಇದೆ. ಹಾಗೆ ಎರಡನ್ನು ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಮಾಡಿದ್ರೆ ನಮ್ಗೆ ಅದರಲ್ಲಿ ಸಕ್ಸಸ್ ಆಗುತ್ತೆ ಅಂತ ಹೇಳ್ತೀನಿ. ಸಾಮಾನ್ಯವಾಗಿ ಈಗ ಗ್ರೋ ಬ್ಯಾಗ್ ಆಗ್ಬಹುದು ಅಥವಾ ಗೋಣಿ ಚೀಲವೋ ಪ್ಲಾಸ್ಟಿಕ್ ಚೀಲವೋ ಹೂಕುಂಡವೋ ಇಂಥದ್ರಲ್ಲಿ ಮಾಡಿದಾಗ ಒಂದು ಎರಡು ಹೂ ಕಾಯಿ ಸಿಗುವುದನ್ನು ನಾವು ನೋಡ್ತೀವಿ, ಆನಂತರ ಅದಲ್ಲಿಗೆ ಬೆಳವಣಿಗೆ ನಿಂತು ಹೋಗ್ತದೆ ಅಂತ, ಯಾಕೆ ಹೀಗೆ, ಇದಕ್ಕೆ ಪರಿಹಾರ ಏನು? ಅದು ನಾವು ಕೆಳಗೆ ಅಂದ್ರೆ ನೆಲದಲ್ಲಿ ಗಿಡ ಮಾಡಿ ಬೆಳೆಸುವಾಗ ನಾವು ಅದಕ್ಕೆ ಕಾಲ ಕಾಲಕ್ಕೆ ಬುಡವನ್ನ ಮಾಡ್ತೇವೆ, 15 ದಿನಕ್ಕೊಮ್ಮೆ ಬುಡ ಮಾಡ್ತೇವೆ. ಆದ್ರೆ ಗ್ರೋ ಬ್ಯಾಗ್ಗಳಲ್ಲಿ ಅಥವಾ ಪಾಟ್ಗಳಲ್ಲಿ ನಾವು ಗಿಡ ಬೆಳೆಸಿದಾಗ ಅದನ್ನು ಮುಟ್ಲಿಕ್ಕೆ ಹೋಗುದಿಲ್ಲ, ಅದರಲ್ಲಿ ಕೂಡ ನಾವು ಬುಡ ಮಾಡುವ ಆ ಒಂದು ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ಬುಡ ಗಟ್ಟಿಯಾಗಿರ್ತದೆ, ಅದನ್ನ ಒಂದು ಸಡಿಲ ಮಾಡುವಂತದ್ದು, ಪುನಃ 15 ದಿನಕ್ಕೊಮ್ಮೆ ನೀರು ಕೊಡುವಂತದ್ದು. ಅದರಲ್ಲಿ ಈಗ ನಮ್ಗೆ ಪಾಟ್ ಅಲ್ಲಿ ತುಂಬಿ ಬಂತು ಮಣ್ಣು ಅಂತ ಹೇಳಿ ಆದ್ರೆ ಗೊಬ್ಬರವನ್ನ ನೀರು ಮಾಡಿ ದ್ರವ ಆಹಾರ ರೂಪದಲ್ಲಿ ಕೊಡುವಂತದ್ದು, ಇಂಥದ್ದೆಲ್ಲ ಮಾಡ್ತಾ ಇದ್ರೆ ಖಂಡಿತವಾಗಿ ನಮ್ಗೆ ಈಲ್ಡ್ ಕೊಡ್ತಾನೆ ಹೋಗುತ್ತೆ. ಮುಖ್ಯವಾಗಿ ನಾವು ಬುಡ ಮಾಡುದಂತದ್ರಲ್ಲಿ ಇರುವಂತದ್ದು. ಕೀಟ ಮತ್ತು ರೋಗಗಳ ಸವಾಲನ್ನ ಹೇಗೆ ನಿಭಾಯಿಸಬಹುದು? ಕೀಟಬಾಧೆ ಟ್ಯಾರಿಸ್ ಮೇಲೆ ಮಾಡಿದಾಗ ತುಂಬಾನೇ ಕಡಿಮೆ, ನೆಲದಲ್ಲಿ ಮಾಡಿದಾಗ ತುಂಬಾನೇ ಜಾಸ್ತಿ, ಯಾಕಂದ್ರೆ ಕಳೆ ಬೆಳೆದ್ಕೊಳ್ತದೆ, ಅದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆದ್ರೆ ಅದನ್ನು ಕೂಡ ಕಳೆ ಬೆಳೆಯದಾಗೆ ನಿರ್ವಹಣೆ ಮಾಡ್ಕೊಂಡು ಬಂದ್ರೆ ತುಂಬಾನೇ ಸುಲಭ. ಆದಾಗ್ಯೂ ಎಲ್ಲಾದ್ರೂ ಕೀಟ ಬಂತು ಅಂತ ಹೇಳಿ ಆದ್ರೆ ಹಸುವಿನ ಗಂಜಲವನ್ನ ನಾವು 1:10 ಪ್ರಮಾಣದಲ್ಲಿ ನಾವು ಸ್ಪ್ರೇ ಕೊಡಬಹುದು. ಹಾಗೇನೆ ನೀಮ್ ಸ್ಪ್ರೇ, ಕಹಿಬೇವಿನ ಎಣ್ಣೆಯನ್ನು ಸೋಪ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸ್ಪ್ರೇ ಕೊಡಬಹುದು. ಹೀಗೆ ನಾನಾ ರೀತಿಯಲ್ಲಿ, ಅದು ಕೂಡ ಆಗದಿದ್ರೆ ಹೊಗೆಸೊಪ್ಪು ನೀರಿನಿಂದ ಕೂಡ ನಾವು ಸ್ಪ್ರೇಯನ್ನು ಕೊಡಬಹುದು. ಆದ್ರೆ ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ನಾವು ಅದನ್ನೇ ಆಹಾರವಾಗಿ ಬಳಕೆ ಮಾಡಿಕೊಳ್ಳುವ ಕಾರಣ ಅದೊಂದು ಮಾಡದೆ ನಾವು ಸಾವಯವ ರೀತಿಯಲ್ಲೇ ನಾವು ಬೆಳೆಸಿಕೊಂಡು ಬಂದಿದ್ದೇವೆ. ಈ ಹೂ ಕಾಯಿ ಬಿಡುವ ಗಿಡಗಳಲ್ಲದೆ ಸೊಪ್ಪು ತರಕಾರಿಗಳನ್ನು ನಿರ್ವಹಣೆ ಮಾಡುವಂತದ್ದು ಹೇಗೆ? ನಾವು ಬಸಳೆ, ಪಾಲಕ್, ಬೇರೆ ಬೇರೆ ಗಿಡಗಳನ್ನ, ಸೊಪ್ಪು ತರಕಾರಿಗಳನ್ನ, ಹರಿವೆ ಎಲ್ಲ ಬೆಳೆಸಿದ್ದೇವೆ. ಅದಕ್ಕೆ ಮುಖ್ಯವಾಗಿ ದಪ್ಪವಾಗಿ ಬಂದಾಗ ಕೊಳೆ ರೋಗ ಬರುತ್ತೆ, ಅದಕ್ಕೆ ಬೋಡೋ ದ್ರಾವಣವನ್ನ ನಾವು ಹಾಕ್ತಾ ಬಂದ್ವಿ, ಅದು ತುಂಬಾ ಕಂಟ್ರೋಲ್ ಆಗುತ್ತೆ. ಅದು ಕೂಡ ನಮ್ಗೆ ಕೃಷಿ ವಿಜ್ಞಾನ ಕೇಂದ್ರದವರದ್ದೇ ಮಾರ್ಗದರ್ಶನ. ಹಾಗೇನೆ ಅದನ್ನ ಮಧ್ಯ ಮಧ್ಯದಿಂದ ತೆಗೆದು ಬಿಟ್ಟು ನಾವು ಅದನ್ನ ಸಾಂಬಾರ್ ಮಾಡ್ಲಿಕ್ಕೆ ಬಳಕೆ ಮಾಡಿದ್ರೆ ಅಲ್ಲಿ ಗಾಳಿ ಸಂಚಾರ ಆಹಾರ ಆಗಿ ಅದು ಕೂಡ ಕಂಟ್ರೋಲ್ ಆಗುತ್ತೆ, ಅಲ್ಲಿ ಕೂಡ ಕೊಳೆ ಬರುದು ಕಂಟ್ರೋಲ್ ಆಗುತ್ತೆ. ಹಾಗೇನೆ ಕೀಟಗಳೆಲ್ಲ ಅದನ್ನ ತಿಂತಾ ಇರುವಂತ ಸಂದರ್ಭ ಅದಕ್ಕೆ ಕೂಡ ಹಾಗೆ ನೀಮ್ ಸ್ಪ್ರೇಯನ್ನ ಕೊಟ್ರೆ ತುಂಬಾನೇ ಕಂಟ್ರೋಲ್ ಆಗುತ್ತೆ. ಆಮೇಲೆ ಕೈತೋಟದ ಗಿಡಗಳಿಗೆ ನೀರು ಎಷ್ಟು ಕೊಡಬೇಕು, ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅಂತ? ಕೈತೋಟದ ಗಿಡಗಳಿಗೆ ದಿನಂಪ್ರತಿ ನಾವು ನೀರು ಕೊಟ್ರೆ ಅದು ಸುಮ್ನೆ ಹುಲ್ಸಾಗಿ ಬೆಳೀತಾ ಹೋಗ್ತದೆ. ಸ್ವಲ್ಪ ಆದ್ರೂ ಕೂಡ ಅದು ಸ್ಟ್ರೆಸ್ ಆಗ್ಬೇಕು, ಹಾಗಾದ್ರೆ ಮಾತ್ರ ಅದು ಹೂ ಕಾಯಿ ಬಿಡ್ತದೆ. ತಾನು ಸತ್ತು ಹೋಗ್ತೇನೆ ಅಂತ ಅನ್ಸುವ ಹೊತ್ತಿಗೆ ಅದು ಹೂಗಳನ್ನ ಕೊಡ್ಲಿಕ್ಕೆ, ತನ್ನ ವಂಶಾಭಿವೃದ್ಧಿಯನ್ನ ಮಾಡ್ಲಿಕ್ಕೆ ಅದು ಪ್ರಾರಂಭ ಮಾಡ್ತದೆ. ಆ ನಿಟ್ಟಿನಲ್ಲಿ ಅದಕ್ಕೆ 2 ಅಥವಾ 3 ದಿನಕ್ಕೊಮ್ಮೆ, ಕೆಲವು ಸೊಪ್ಪು ತರಕಾರಿಗಳಿಗೆ ದಿನಾ ನೀರು ಬೇಕಾಗುತ್ತೆ, ಆದ್ರೆ ಹೂ ಕಟ್ಟುವಂತಹ ಒಂದು ಗಿಡಗಳಿಗೆ 2-3 ದಿನಕ್ಕೊಮ್ಮೆ ನೀರು ಸಾಕಾಗುತ್ತೆ. ಹಾಗಾದ್ರೆ ಮಳೆಗಾಲದಲ್ಲಿ ಹೇಗೆ ಅಂತ ನೀವು ಕೇಳ್ಬೋದು. ಮಳೆಗಾಲದಲ್ಲಿ ಏರು ಮಡಿಗಳನ್ನು ಮಾಡುವುದೇ ಅದೇ ದೃಷ್ಟಿಯಿಂದ. ಏರು ಮಡಿಗಳನ್ನು ಮಾಡಿದಾಗ ಆ ಬೇರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ಅದು ತಕ್ಕೊಳ್ತದೆ, ಉಳಿದಂತೆ ಅದು ಚೆನ್ನಾಗಿ ಬೆಳೀತದೆ. ಈಗ ಬೇರು ಹುಳದ ಅಥವಾ ಈ ಒಂದು ಗೆದ್ದಲಿನ ಸಮಸ್ಯೆ ಏನಾದರೂ ಬರ್ತದೆ? ಅದು ಕೆಲವೊಮ್ಮೆ ಹಳೆ ಮಣ್ಣಿನಲ್ಲಿ ಅಥವಾ ಆ ಮಣ್ಣಿನಲ್ಲಿ ಬೇರೆ ಏನಾದ್ರೂ ನಾವು ಕೃಷಿಯನ್ನು ಮಾಡಿದ್ರೆ ಅಂತವಲ್ಲಿ ಆ ಪ್ರಾಬ್ಲಮ್ ಇದೆ. ಅದಕ್ಕೂ ಕೂಡ ಹಾಗೆ ಸುಣ್ಣವನ್ನ ಆ ಮಣ್ಣಿಗೆ ಹಾಕಿ ಮಿಕ್ಸ್ ಮಾಡಿ ಅದನ್ನ 1 ವಾರ ಹಾಗೆ ಬಿಸಿಲಿಗೆ ಓಪನ್ ಇಟ್ರೆ ಅಲ್ಲಿದ್ದ ನೆಮೋಟೆಡ್ಸ್ ಎಲ್ಲ ಅದು ಕಿಲ್ ಆಗುತ್ತೆ. ಒಂದು ವೇಳೆ ಆಗ್ಲಿಲ್ಲ ಮತ್ತು ಕೂಡ ಪ್ರಾಬ್ಲಮ್ ಕೊಡ್ತಾ ಇದೆ ಅಂದ್ರೆ ಕಹಿಬೇವಿನ ಹಿಂಡಿ ಬರುತ್ತೆ, ಅದನ್ನು ಕೂಡ ನಾವು ಕೊಡಬಹುದು. ಅಥವಾ ಈಗ ಬೇರೆ ಬೇರೆ ರೀತಿಯ ಸಾವಯವ ಗೊಬ್ಬರಗಳಿವೆ, ಅದರಲ್ಲಿ ಕೂಡ ಬೇರೆ ಬೇರೆ ಅಂಶಗಳಿರ್ತವೆ. ಬೇವಿನ ಹಿಂಡಿ ಇರುವಂತ, ಹರಳೆ ಹಿಂಡಿ ಇರುವಂತದ್ದು, ಹಾಗೆ ಮೀನಿನ ಗೊಬ್ಬರ, ಕೋಳಿ ಗೊಬ್ಬರ ಇರುವಂತವೆಲ್ಲ ಇರ್ತದೆ. ಅದಕ್ಕೆಲ್ಲ ಅದಷ್ಟು ಬೇಗ ಅಷ್ಟು ಬೇಗ ಏನು ಗಿದ್ದಲು ಅದೆಲ್ಲ ಬರುವುದಿಲ್ಲ. ಈಗ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಬೇಸಿಗೆ ಕಾಲದಲ್ಲಿ ತರಕಾರಿಯ ವೈವಿಧ್ಯತೆಯನ್ನು ನಾವು ನೋಡಬಹುದು. ಚಳಿಗಾಲದಲ್ಲೇ ಬೆಳೆಯುವಂತಹ ತರಕಾರಿಗಳು ಪ್ರತ್ಯೇಕವಾಗಿರುತ್ತವೆ, ಈ ಪ್ರಯತ್ನವನ್ನು ಏನಾದ್ರು ಮಾಡಿದ್ರ? ಹೌದು, ಅದು ಕೃಷಿ ವಿಜ್ಞಾನ ಕೇಂದ್ರದವರು ನಮಗೆ ಅದೇ ರೀತಿಯಲ್ಲಿ ಮಾಹಿತಿ ಕೊಟ್ಟು ಅದೇ ರೀತಿಯಲ್ಲೇ ಗಿಡಗಳನ್ನ ನಮಗೆ ಬೆಳೆಯಲಿ ಕೊಟ್ರು. ಈಗ ಟೊಮೆಟೊ ಮಳೆಗಾಲದಲ್ಲಿ ಆಗುದಿಲ್ಲ, ಅದು ನಮಗೆ ಬೇಸಿಗೆ ಅಥವಾ ಚಳಿಗಾಲದಲ್ಲಿ ಆಗ್ಬೇಕು. ಆ ರೀತಿ ಬೇರೆ ಬೇರೆ ಗಿಡಗಳನ್ನ ನಮಗೆ ರೆಡಿ ಮಾಡಿ 3 ತಿಂಗಳಿಗೊಮ್ಮೆ 3 ಸಲ ನಮಗೆ ಗಿಡಗಳನ್ನ ವಿತರಣೆ ಮಾಡಿದ್ರು ಅದೇ ರೀತಿಯಲ್ಲಿ. ಆದ್ರೆ ಈ ಬೆಂಡೆ ಎಲ್ಲ ನೋಡಿ, ಅದು ಸರ್ವ ಋತು ಎಲ್ಲ ಟೈಮ್ ಅಲ್ಲಿ ಕೂಡ ನಮಗೆ ಬೆಳೆಸಲಿಕ್ಕೆ ಆಗುತ್ತೆ. ಹಾಗೆ ಅಲಸಂದೆ ಕೂಡ ಎಲ್ಲ ಸಮಯದಲ್ಲಿ ಬೆಳೆಸಲಿಕ್ಕೆ ಆಗುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ಎಲ್ಲ ಸಮಯದಲ್ಲಿ ಬರುವಂತಹ ಗಿಡಗಳನ್ನೇ ನಾವು ರೆಡಿ ಮಾಡಿಕೊಂಡು ನಾವು ಪೌಷ್ಟಿಕ ಕೈತೋಟವನ್ನ ರೆಡಿ ಮಾಡಿಕೊಂಡು ಪ್ರೋಟ್ರಿಯಲ್ಲಿ ಬೆಳೆದ ನಂತರ ಸ್ವತಃ ನಾವೇ ಅದನ್ನ ಬೆಳಿಬೇಕು ಅಂತ ಮನಸ್ಸು ಮಾಡಿದ್ರೆ, ಗಿಡಗಳನ್ನ ಸಸ್ಯಾಭಿವೃದ್ಧಿ ಮಾಡಿ ಕೆವಿಕೆಯವರು ನಿಮಗೆ ಸಪ್ಲೈ ಮಾಡಿದ್ರು, ಇದರ ನಂತರ ನಿಮ್ಮ ಸಂಘದ ಸದಸ್ಯರು ನಾವೇ ಸ್ವತಃ ಇದನ್ನ ಮಾಡೋಣ ಅಂತ ಒಂದೇನಾದ್ರೂ ಪ್ರಯತ್ನ ಪಟ್ರ? ಹೌದು, ನಮ್ಮ ಗಿಡಗಳು ಚೆನ್ನಾಗಿ ಬಂದಾಗ, ನಮ್ಮ ಬೆಂಡೆ ಗಿಡಗಳು ಅಥವಾ ಇನ್ನೇನೋ ಚೆನ್ನ ಬಂದಾಗ ಅದನ್ನೇ ನಾವು ಬೀಜವನ್ನ, ಅಂದ್ರೆ ಅವ್ರು ಮೊದಲೇ ಮಾಹಿತಿ ನೀಡಿದ್ರು, ಮುಂದಿನ ವರ್ಷ ನಾವು ಪುನಃ ನಿಮ್ಗೆ ಸಪ್ಲೈ ಮಾಡುದಿಲ್ಲ, ಬೇರೆ ಇನ್ನೊಂದು ಮಹಿಳಾ ಮಂಡಳಿಯವರನ್ನ ಆಯ್ಕೆ ಮಾಡ್ಕೊಳ್ತೇವೆ. ಹಾಗಾಗಿ ನೀವು ನೆಕ್ಸ್ಟ್ ನಿಮ್ಗೆ ಬೇಕಾದ ಪೌಷ್ಟಿಕ ಕೈತೋಟಕ್ಕೆ ನೀವೇ ರೆಡಿ ಮಾಡ್ಕೊಳ್ಬೇಕು ಬೀಜಗಳನ್ನಂತ. ಸೊ ಹಾಗಾಗಿ ಎರಡು ಫಸ್ಟಿಗೆ ಬಂದಂತ 2 ಬೆಳೆಯನ್ನ ಬಿಟ್ಟು 3 ಮತ್ತು 4 ಬೆಳೆಯ ಬೀಜಗಳನ್ನ ನಾವು ಸಂಗ್ರಹ ಮಾಡಿ ಇಟ್ಕೊಂಡಿದ್ದೇವೆ. ಹಾಗೇನೆ ಪೌಷ್ಟಿಕ ಕೈತೋಟವನ್ನ ನಾವು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಇದು ಇನ್ನೊಬ್ಬರಿಗೂ ಕೂಡ ಮಾರ್ಗದರ್ಶನ ಆಗ್ತದೆ ಖಂಡಿತವಾಗಿ. ನಮ್ಮ ಈ ಒಂದು ನ್ಯೂಟ್ರಿ ಗಾರ್ಡನ್ ಎನ್ನುವ ವಾಟ್ಸ್ಆಪ್ ಗುಂಪನ್ನ ಅದರಲ್ಲಿ ಯಾವ ಯಾವ ರೀತಿ ಒಳ್ಳೆ ಮಾಡಿ ಬೆಳೆದಿದ್ದೇವೋ ಅದನ್ನ ಎಲ್ಲ ಬೇರೆ ಸಂಘ ಸಂಸ್ಥೆಗಳ ಗ್ರೂಪ್ಗಳಿಗೆ ಕೂಡ ಅವರು ಸೆಂಡ್ ಮಾಡಿ ಈ ರೀತಿ ಮಾಡ್ತಾ ಇದ್ದಾರೆ ಸಮೃದ್ಧಿ ಮಹಿಳಾ ಮಂಡಳಿಯವರು ಅಂತ ಹೇಳಿ ಅವರಿಗೆ ಸಹ ಪ್ರೇರಣೆ ನೀಡಿದ್ದಾರೆ. ಹಾಗೆ ನಮ್ಗೆ ಕೂಡ ಬೀಜಗಳ ವಿತರಣೆ ಮಾಡಿ ಅಂತ ಅವರಿಗೆ ಇಡೀ ಉಡುಪಿಯಿಂದ, ಕಟ್ಪಾಡಿಯಿಂದ, ಕುಂದಾಪುರದಿಂದ ಎಲ್ಲ ಫೋನ್ ಬಂದು ಅಲ್ಲಿ ಕೂಡ ಬೇರೆ ಬೇರೆ ರೀತಿಯಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಹಾಗೇನೆ ನಮ್ಗೆ ಬರೀ ನಾವು ಪೌಷ್ಟಿಕ ಕೈತೋಟವನ್ನು ಮಾತ್ರ ಮಾಡಿದ್ದಲ್ಲ, ನಮ್ಮ ಮನೆಗೆ ಬೇಕಾದ ತರಕಾರಿಗಳನ್ನ ಬೆಳೆಸಿ ನಾವು ಆಚೆ ಈಚೆ ಸ್ನೇಹಿತೆಯರು ಅದನ್ನು ಹಂಚಿಕೊಂಡು ಉಳಿದದನ್ನ ಬೇರೆ ಸೇಲ್ ಮಾಡಿ, ಅಂದ್ರೆ ಅಂಗಡಿಗಳಿಗೆ ಕೊಟ್ಟು ನಮ್ಗೆ ಬೇಕಾದಂತ ನೀರುಳ್ಳಿ, ಬೆಳ್ಳುಳ್ಳಿ ಅಥವಾ ಬೇರೆ ಏನೋ ನಮ್ಗೆ ಸಿಗುದಿಲ್ಲ ಇಲ್ಲಿ, ಯಾವುದು ಬಟಾಟೆ ಅಂತವನ್ನ ನಾವು ತಗೊಂಡ್ಬಂದಿದೀವಿ. ಹಾಗಾಗಿ ಕೊರೋನಾ ಸಂದರ್ಭದಲ್ಲಿ ನಮ್ಗೆ ಏನು ಕಷ್ಟ ಆಗಿತ್ತು ಅದನ್ನ ಇಷ್ಟ ರೂಪದಲ್ಲಿ ಮಾಡಿಕೊಂಡು ಈ ಕೃಷಿಯಿಂದ ಖುಷಿಯನ್ನು ಅನುಭವಿಸಿದ್ದೇವೆ. ಕೃಷಿಯ ಜೊತೆಗೆ ಖುಷಿ ಅಂತ ಹೇಳಿದ್ರಿ, ಜೊತೆಗೆ ಮನೆಯ ಒಂದು ಸುತ್ತಮುತ್ತಲಿನ ವಾತಾವರಣವು ಕೂಡ ನಮಗೆ ಒಂದು ಪ್ರೇರಣಾದಾಯಕವಾಗಿರ್ಬೇಕು, ಒಂದು ಮನಸ್ಸಿಗೆ ಖುಷಿ ಕೊಡುವ ಹಾಗೆ ಆಗಬೇಕು ಅಂತ, ಆಂತರಿಕ ಹಾಗೂ ಬಾಹ್ಯ ಸೌಂದರ್ಯ ಇದನ್ನ ಹೇಗೆ ಮಾಡಬಹುದು ಮನೆಯಲ್ಲಿ? ಅದು ನಮ್ಗೆ ಬರೀ ಹೂವಿನ ಗಿಡಗಳನ್ನ ನಡ್ಕೊಂಡಿದ್ದವರಿಗೆ ಏನನ್ಸಿತು, ಓ ಇದೊಂದು ಸಣ್ಣ ಇನ್ಕಮ್, ಅದರೊಂದಿಗೆ ನಮ್ಮ ಮನೆಯವರ ಆರೋಗ್ಯ, ನಮ್ಮದೇ ಒಂದು ಕೈತೋಟದಲ್ಲಿ ಬೆಳೆದ ತರಕಾರಿಗಳ ರುಚಿಯನ್ನ ಹಿಡಿದವರು ಇನ್ಯಾವತ್ತೂ ಪೇಟೆ ತರಕಾರಿಗಳಿಗೆ ಹೋಗುವುದಿಲ್ಲ, ರಾಸಾಯನಿಕಗಳನ್ನ ಸ್ಪ್ರೇ ಮಾಡಿದ ತರಕಾರಿಯನ್ನು ಕೊಂಡುಕೊಳ್ಳುವುದಿಲ್ಲ ಎನ್ನುವ ಮಟ್ಟಿಗೆ ಒಂದು ಒಳ್ಳೆದಾಗಿದೆ. ಹಾಗೇನೆ ಇನ್ನೊಂದು ವಿಷಯ ಹೇಳಬೇಕಂದ್ರೆ, ಏನು ಚಂದ ಕಾಣ್ತದೆ ಹೇಳುವ ದೃಷ್ಟಿಯಿಂದ ಹಾಗೇನೆ ಅದರಲ್ಲಿ ಚೆಂಡು ಹೂವುಗಳನ್ನ, ಅಂದ್ರೆ ಗೊಂಡೆ ಹೂವು ಹೇಳ್ತೇವೆ, ಅದನ್ನು ಕೂಡ ಬೆಳೆಸಿದ್ರೆ ಅದು ಕೀಟಗಳಿಗೆ ನಿರ್ವಹಣೆ ಅಂತೇಳಿ ಕೃಷಿ ವಿಜ್ಞಾನ ಕೇಂದ್ರದಿಂದ ಅದನ್ನು ಕೂಡ ನಮಗೆ ಬೆಳೆಸಲಿಕ್ಕೆ ಪ್ರೇರಣೆ ನೀಡಿದ್ರು. ಹಾಗಾಗಿ ಕೂಡ ತುಂಬಾನೇ ಕೀಟಗಳ ನಿರ್ವಹಣೆ ಆಗಿತ್ತು. ಅದರ ಜೊತೆಗೆ ನೀವು ಹೇಳಿದಾಗೆ ನಮ್ಮ ಮನೆಯ ಸುತ್ತಮುತ್ತ ಚಂದನು ಕಾಣ್ತಾ ಇತ್ತು, ಗೊಂಡೆ ಹೂಗಳು ಮತ್ತೆ ಬೇರೆ ಬೇರೆ ನಮ್ಮ ಉಳಿದ ಗಿಡಗಳು ಕೂಡ ಹೂಗಳನ್ನ ಇದಕ್ಕೆ ಕೊಡುವಾಗ ಗೊಬ್ಬರ ಅದಕ್ಕೂ ಕೊಟ್ಟು ಅದು ಕೂಡ ತುಂಬಾ ಚಂದ ಕಾಣಿಸ್ತಿತ್ತು. ಹಾಗೇನೆ ನಮ್ಮ ಮನೆಗೆ ಬಂದಂತ ನೆಂಟರಿಷ್ಟರು ಎಲ್ಲರೂ ಕೂಡ ಅವರು ಕೂಡ ಪ್ರೇರಣೆಗೊಂಡ್ರು, ಓ ಈ ರೀತಿ ತರಕಾರಿ ಬೆಳೆಸಬಹುದಲ್ಲ, ಇಷ್ಟು ಚೆನ್ನಾಗಿ ಬರುತ್ತಾ, ಓ ಇದು ನಮಗೂ ಅಂದ್ರೆ ಮಾಡಬೇಕು ಅನ್ಸಿತ್ತು ಆದ್ರೆ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಅಂತ ಹೇಳಿ ನಮ್ಮ ಕೈಯಿಂದ ಬೀಜವನ್ನು ತಕ್ಕೊಂಡೋಗಿ ಅವರು ಕೂಡ ಈಗ ಬೆಳೆಸ್ತಾ ಇದ್ದಾರೆ. ತೂಗು ಬುಟ್ಟಿಗಳ ಬಗ್ಗೆ, ವಿಶೇಷವಾಗಿ ಹೂಕುಂಡಗಳ ಬಗ್ಗೆ, ಇದರ ಒಂದು ನಿರ್ವಹಣಾ ಕ್ರಮದ ಬಗ್ಗೆ ಹೇಳಿ. ಹೂಕುಂಡ ಅದೇ ಹ್ಯಾಂಗಿಂಗ್ ಪಾಟ್, ಅದರಲ್ಲಿ ನಾವು ಬರೀ ಹ್ಯಾಂಗಿಂಗ್ ಗಿಡಗಳನ್ನ, ಬೇರೆ ಬೇರೆ ಹೂವಿನ ಗಿಡಗಳನ್ನ ಮಾತ್ರ ಬೆಳೆಸುವುದಲ್ಲ, ಅದರಲ್ಲಿ ಕೂಡ ಬೇರೆ ಬೇರೆ ತರಕಾರಿ ಗಿಡಗಳನ್ನ ಬೆಳೆಸಬಹುದು ಎನ್ನುವ ಬಗ್ಗೆ ನಾನೊಂದಷ್ಟು ಪ್ರಯೋಗವನ್ನ ಮಾಡಿದ್ದೆ. ಅದರಲ್ಲಿ ನಾವು ಬ್ರಾಹ್ಮಿ ಒಂದಲ್ಗ ಅದನ್ನು ಕೂಡ ಹಾಕಿದ್ರೆ ಅದು ನೆಲದಲ್ಲಿ ಔಷಧಿಯೂ ಹೌದು, ಅದರಿಂದ ದಿನ ತಂಬಳಿ ಮಾಡ್ಕೋಬಹುದು. ಹಾಗೇನೆ ಪುದೀನ ಅದರಲ್ಲಿ ಬೆಳೆಸಬಹುದು, ಅದು ಕೂಡ ಆ ಹ್ಯಾಂಗಿಂಗ್ ಪಾಟಿಗೆ ತುಂಬಾ ಲುಕ್ ಕೊಡುತ್ತೆ. ಹೀಗೆ ಬೇರೆ ಬೇರೆ ಗಿಡಗಳನ್ನ ಅದರಲ್ಲಿ ಬೆಳೆಸ್ಕೊಂಡು, ಅಥವಾ ವರ್ಟಿಕಲ್ ಗಾರ್ಡನ್ ಅಲ್ಲಿ ಅದರಲ್ಲಿ ಕೂಡ ನಾವು ಪಾಲಕ್ ಗಿಡಗಳನ್ನ ಬೆಳೆಸಿದ್ವಿ, ಹಾಗೇನೆ ಟೊಮೆಟೋನು ಅದರಲ್ಲಿ ಬೆಳೆಸಿದೆ. ಹೀಗೆ ನಾನಾ ರೀತಿಯ ಪೌಷ್ಟಿಕ ತರಕಾರಿಗಳನ್ನ ಅದರಲ್ಲಿ ಬೆಳೆಸಬಹುದು. ನಿರ್ವಹಣೆ ಹೇಗೆ ಅಂತ ಹೇಳಿದ್ರೆ ಅದಕ್ಕೆ ಡೈಲಿ ನೀರು ಬೇಕಾಗುತ್ತೆ, ಹಾಗೇನೆ ಗೊಬ್ಬರ ಕೂಡ ಅದಕ್ಕೆ ಬೇರೆಲ್ಲದಕ್ಕೆ 15 ದಿನಕ್ಕೊಮ್ಮೆ ಕೊಡೋದಾದ್ರೆ ಇದಕ್ಕೆ ವಾರಕ್ಕೊಮ್ಮೆ ಕೊಡಬೇಕಾಗತ್ತೆ. ಆದ್ರೆ ಪ್ರಮಾಣ ಮಾತ್ರ ಅಷ್ಟೇ ಕಡಿಮೆ ಸಾಕಾಗತ್ತೆ, ನೀರಿನಲ್ಲಿ ಬಳ್ಕೊಂಡು ಹೋಗುವಷ್ಟು ಕೊಡೋದಲ್ಲ, ಅದಕ್ಕೆ ಜಸ್ಟ್ 10 ml ಆಗುವಷ್ಟು ನಾವು ಅದಕ್ಕೆ ಕೊಡ್ತಾ ಬರಬೇಕು, ದ್ರವ ರೂಪದಲ್ಲಿ ಹೌದು, ಆ ರೀತಿಯಲ್ಲೇ ಕೊಡಬೇಕು. ಆದ್ರೆ ಏನೂ ಜಾಗ ಇಲ್ಲ, ನಾನು ಫ್ಲಾಟ್ ಅಲ್ಲಿ ಇದ್ದೀನಿ, ಏನು ನನಗೆ ಬೆಳೆಸಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಕೈಚಲ್ಲಿ ಕೂರುವ ಬದಲು ಆ ರೀತಿಯಲ್ಲೂ ಗಿಡ ಮಾಡಿಕೊಂಡು ಅದರಲ್ಲಿ ಕೂಡ ನಾವು ತಂಬಳಿಯೋ ಸಾಸಿವೆಯೋ ಅಥವಾ ಇನ್ನೇನೋ ಸೊಪ್ಪು ತರಕಾರಿಗಳನ್ನ ಪಲ್ಯ ರೂಪದಲ್ಲಿ ಬಳಸ್ಕೊಂಡು ನಮ್ಮ ಆರೋಗ್ಯವನ್ನು ವೃದ್ಧಿ ಮಾಡಿಕೊಳ್ಬಹುದು. ಮನೆಯ ಸುತ್ತ ಅಥವಾ ಮನೆಯ ಪರಿಸರದಲ್ಲಿ ಒಂದಷ್ಟು ಗಿಡಗಳಿದ್ರೆ ಬಹುಶಃ ಮನಸ್ಸಿಗೆ ಖುಷಿ ಕೊಡುವುದರ ಜೊತೆ ಒಂದು ಕೆಲವು ಆತಂಕವೂ ಕೂಡ ಇರ್ತದೆ, ಹಾವುಗಳು ಮುಂಗುಸ್ ಬೇರೆ ಏನಾದ್ರೂ ಪ್ರಾಣಿಗಳು ಬರ್ತವೆ ಅಂತ. ಅದು ಹಲವರಿಗೆ ಇರ್ತದೆ, ಆದ್ರೆ ಅದಕ್ಕೆ ಇಳಿದವರಿಗೆ ಅಂದ್ರೆ ನೀರಿಗೆ ಇಳಿದ ಮೇಲೆ ಚಳಿ ಇಲ್ಲ ಅನ್ನುವ ಹಾಗೆ, ಹಾಗೆ ನಮ್ಗೆ ಗಿಡವನ್ನ ನಟ್ಟ ಮೇಲೆ ಖಂಡಿತವಾಗಿ ಆ ಹೆದರಿಕೆ ಬರುದೇ ಇಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಗಿಡಕ್ಕೆ ಒಂದು ವೇಳೆ ಕಪ್ಪೆ ಬಂದ್ರೆ ಅದ್ರ ಹಿಂದೆ ಕೆರೆ ಬರ್ತದೆ, ಕೆರೆ ಅದನ್ನ ತಿನ್ಕೊಂಡು ಹೋಗ್ತದೆ, ಅಥವಾ ಹುಳ ಉಪ್ಪಟೆಗಳು ಬಂದ್ರೆ ಅದನ್ನ ನಮ್ಮ ಮನೆ ಬೆಕ್ಕು ತಿಂತದೆ, ಗ್ರಾಸ್ ಹೋಪರ್ ಬಂದ್ರೆ ಬೆಕ್ಕು ತಿಂತದೆ, ಹೀಗೆ ಅದೊಂದು ಸೈಕಲ್. ಹಾಗಾಗಿ ನಾವು ಅದಕ್ಕೆ ಏನು ಉಪದ್ರ ಮಾಡ್ಲಿಲ್ಲ ಅಂದ್ರೆ ಅದೃಷ್ಟಕ್ಕೆ ತಿನ್ಕೊಂಡು ಹೋಗ್ತದೆ. ಕಳೆ ಬೆಳೆಯದಾಗೆ ನಾವು ನೋಡ್ಕೊಂಡಿತ್ತು, ಅದಕ್ಕೆ ವಾಸ ಮಾಡ್ಲಿಕ್ಕೆ ನಾವು ಜಾಗಗಳನ್ನು ಇಡ್ಲಿಲ್ಲ, ದಪ್ಪನಾಗಿ ಕಳೆ ಬೆಳೆಯೋದಕ್ಕೆ ಬಿಲಗಳಿಲ್ಲದಿದ್ರೆ ಅವು ತನ್ನಿಂತಾನಾಗೆ ಅವರ ಅಷ್ಟಕ್ಕೆ ಅವರ ಪಾಡಿಗೆ ಅವು ಆಹಾರವನ್ನ ತಿನ್ಕೊಂಡು ಹೋಗ್ತವೆ. ಹಾಗಾಗಿ ಅದ್ರ ಬಗ್ಗೆ ಏನು ಹೆದರಿಕೆ ನಮ್ಗಂತೂ ಆಗ್ಲಿಲ್ಲ. ಈ ಪೌಷ್ಟಿಕ ಕೈತೋಟ ಮಾಡುವ ಬಗ್ಗೆ ನಿಮ್ಮ ಒಂದು ಸಲಹೆ ಏನು ಅಂತ? ಪೌಷ್ಟಿಕ ಕೈತೋಟ ಖಂಡಿತವಾಗಿ ಒಮ್ಮೆ ಮಾಡಿ ನೋಡಿ, ಖಂಡಿತ ನೀವು ಅದನ್ನು ಮತ್ತೆ ಕೈ ಬಿಡೋದಿಲ್ಲ. ನಮ್ಮ ಮನೆಯ ತರಕಾರಿಯ ರುಚಿಯನ್ನು ನಾವು ತಿಂದ್ರೆ ಅದರಲ್ಲಿ ಆರೋಗ್ಯನೂ ವೃದ್ಧಿಯಾಗತ್ತೆ, ಹಾಗೇನೆ ಆ ರುಚಿಯನ್ನು ಹಿಡಿದವರು ಖಂಡಿತವಾಗಿ ಯಾವುದೇ ರಾಸಾಯನಿಕಗಳನ್ನು ಹಾಕಿದ ತರಕಾರಿಗಳನ್ನ ಪೇಟೆಯಿಂದ ತರಲಿಕ್ಕೆ ಖಂಡಿತ ಮನ್ಸು ಮಾಡುವುದಿಲ್ಲ. ಹಾಗೇನೆ ಅದನ್ನು ಬೆಳೆಸ್ಕೊಳ್ತಾ ನಮ್ಮ ವ್ಯಾಯಾಮವೂ ಆಗತ್ತೆ, ನಮ್ಮ ಆರೋಗ್ಯವೂ ವೃದ್ಧಿ ಆಗತ್ತೆ, ತಿಂದು ಕೂಡ ಅದು ನಮ್ಗೆ ಒಳ್ಳೆ ರೀತಿಯಲ್ಲಿ ಇಮ್ಯುನಿಟಿ ಪವರ್ ಅನ್ನ ನಮ್ಗೆ ತಂದ್ಕೊಡುತ್ತೆ. ಹಾಗಾಗಿ ಆ ಒಂದು ನಮ್ಮ ಮನೆಯಲ್ಲಿ ಬೆಳೆದಾಗ ಯಾರೇ ಬಂದ್ರು ಕೂಡ ಇದು ನಮ್ಮನೆ ತರಕಾರಿ ಅಂತ ಕೆಲವೊಮ್ಮೆ ಹೇಳದೆ ಅವ್ರಿಗೆ ಗೊತ್ತಾಗತ್ತೆ, ಇದು ನಿಮ್ಮನೆಯಲ್ಲಿ ಬೆಳೆಸಿದ್ದೇನಲ್ವ, ತುಂಬಾ ರುಚಿ ಉಂಟು ಸೌತೆಕಾಯಿ. ಹೀಗೆ ಆ ಮುಳ್ಳು ಸೌತೆ ಅಂತೂ ನಾವು ತಿಂದಾಗ ಬೇರೆ, ನಾವು ಹೊರಗಿಂದ ತಂದಾಗ ಚಪ್ಪೆ ಚಪ್ಪೆ ಇರುತ್ತೆ, ನಮ್ಮನೆಯಲ್ಲೇ ಬೆಳೆಸಿದ್ದು ಒಂಥರ ಸ್ವೀಟ್ ರುಚಿ ಕೊಡುತ್ತೆ, ಒಂದು ಒಳ್ಳೆಯ ಪರಿಮಳ ಇರುತ್ತೆ. ಹಾಗೆ ಅದನ್ನು ಬೆಳೆಸಿದ್ರೆ ಮಾತ್ರ ಗೊತ್ತಾಗುತ್ತೆ ಹೊರತು